ತೀವ್ರವಾದ ಒಂದು ಹಾನಿಗೊಳಗಾದಾಗ ಬೆಳೆಗಳು ಬಹಳ ಇದೊಂದು ಕೀಟದ ವೃದ್ಧಿ ಆದಾಗ ಕಬ್ಬಿನಲ್ಲೂ ಸಹ ಈ ಒಂದು ಕೀಟ ಕಂಡು ಬರ್ತದೆ. ಅಂದ್ರೆ ಇದನ್ನ ಕೂಡಲೇ ಹತೋಟಿ ಮಾಡದಿದ್ರೆ ಇದು ಎಲ್ಲ ಬೆಳೆಗಳನ್ನು ಅವಸುವ ಸಾಧ್ಯತೆ ಇದೆ. ಹೌದೌದು, ಇದೊಂದು ಎಲೆ ತಿನ್ನುವಂತ ಹುಳ, ಇದು ಸೈನಿಕ ಹುಳು ಅಂತಾನೆ ಯಾಕೆ ಕರಿತೀವಿ ಅಂತೇಳಿ ಅಂದರೆ ಈ ಒಂದು ಸೈನ್ಯ ಯಾವ ರೀತಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಮರೋಪಾದಿಯಲ್ಲಿ ಹೋಗಿ ನಾಶ ಮಾಡ್ತದೆ ಆ ರೀತಿ ಈ ಒಂದು ಬೆಳೆಗಳನ್ನ ನಮ್ಮ ಹಾನಿ ಮಾಡ್ತದೆ ಇವುಗಳು. ಅದೋ ಒಂದು ಕಾರಣದಿಂದ ಈ ಒಂದು ಕೀಟಗಳನ್ನ ನಾವು ಸೈನಿಕಗಳು ಅಂತೇಳಿ ಕರಿತೀವಿ. ಈಗಾಗಲೇ ನೀವು ಹೇಳಿದ್ರಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ 7-8 ಜಿಲ್ಲೆಗಳಲ್ಲಿ ಇದು ಕಾಣಿಸಿಕೊಂಡಿದೆ ಅಂತೇಳಿ. ಈ ಸರಿ ಬದಲಾದ ವಾತಾವರಣದಿಂದ ಅಥವಾ ಮಳೆ ಪ್ರಮಾಣ ಹೆಚ್ಚಾದ ಕಾರಣದಿಂದ ಈ ಕೀಟ ಕಾಣಿಸಿಕೊಂಡಿದ್ದಕ್ಕೆ ಕಾರಣ ಏನಾದರೂ ಇರಬಹುದು? ಹೌದು, ಈಗ ನೋಡಿ ಈ ಒಂದು ಕೀಟ ಸಾಮಾನ್ಯವಾಗಿ ಪ್ರತಿ ವರ್ಷ ಬರುವಂಥ ಕೀಟ ಅಲ್ಲ. ಅದಕ್ಕೆ ಸೂಕ್ತವಾದ ವಾತಾವರಣ ಇದ್ದಾಗ ಮತ್ತು ಅದ ಒಂದು ವೃದ್ಧಿಗೆ ಸೂಕ್ತವಾದ ಅನುಕೂಲವಾದ ಒಂದು ವಾತಾವರಣ ಇದ್ದಾಗ ಈ ಒಂದು ಕೀಟ ವೃದ್ಧಿ ಆಗ್ತದೆ. ಇದಕ್ಕೆ ನಾವು ಆಗಾಗ್ಗೆ ಬರುವಂಥ ಕೀಟ ಅಥವಾ ಇಂಗ್ಲೀಷಲ್ಲಿ ಸ್ಪೊರಾಡಿಕ್ ಪೆಸ್ಟ್ ಅಂತೇಳಿ ಕರಿತೀವಿ. ಇದಕ್ಕೆ ನೋಡಿ ಸಾಮಾನ್ಯವಾಗಿ 2-3 ವರ್ಷ ಮಳೆ ಬರದಲ್ಲಿರ ಅಂದರೆ ಸತತವಾದ ಒಂದು ಒಣ ಒಂದು ಎನ್ವೈರ್ಮೆಂಟ್ ಇದ್ದಾಗ ಮತ್ತು ಅದಾದ ನಂತರ ತಕ್ಷಣಕ್ಕೆ ಭಾಳಷ್ಟು ಹೆವಿ ರೇನ್ಸ್ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರೋದು ಮತ್ತು ವಾತಾವರಣದಲ್ಲಿ ಆಗಿಂದಾಗಿ ಮಳೆ ಬರೋದು ನಂತರ ಒಣ ಹವೆ ಇರುವಂಥದ್ದು ಈ ಒಂದು ವಾತಾವರಣ ಇದ್ದಾಗ ಈ ಒಂದು ಕೀಟದ ವೃದ್ಧಿಗೆ ಹೆಚ್ಚು ಅನುಕೂಲವಾಗಿರ್ತದೆ ಈ ವಾತಾವರಣ. ಆವಾಗ ಏನಾಗುತ್ತೆ, ಈ ವೃದ್ಧಿ ಆಗ್ತದೆ. ನಮ್ಮ ಜಿಲ್ಲೆಲಿ ನೋಡಿದ್ರೆ ಈಗ ನೋಡಿ 2 ವರ್ಷದಿಂದ ಅಷ್ಟಾಗಿ ಮಳೆ ಇಲ್ಲ, ಹೋದ ವರ್ಷ ಅಂತೂ ತುಂಬ ಕಡಿಮೆ ಇತ್ತು. ನಂತರ ಈ ವರ್ಷ ಮುಂಗಾರು ಇಲ್ಲ, ಇನ್ನೇನು ಸ್ವಲ್ಪ ಸ್ಟಾರ್ಟ್ ಆದ ನಂತರ ಲೇಟ್ ಖರೀಫಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂತು ಮತ್ತು ಸಡನ್ನಾಗಿ ಒಣಹವೆ ಬರುವಂಥದ್ದು ಇಂಥ ಒಂದು ವಾತಾವರಣ ಬಂದಾಗ ಈ ಒಂದು ಕೀಟದ ವೃದ್ಧಿ ಈ ವರ್ಷ ಹೆಚ್ಚು ಆಗಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಈ ಸೈನಿಕ ಹುಳುವಿನ ತೀವ್ರತರವಾದ ಹಾನಿಗೆ ಕಾರಣಗಳು ಮತ್ತು ಈ ಹಾನಿಯ ಸ್ವರೂಪ ಯಾವ ರೀತಿ ಇರುತ್ತೆ ಅಂತೀರಿ? ನೋಡಿ, ಈಗ ಒಂದು ಕೀಟ ನಾವು ನಿಶಾಚಾರಿ ಅಂತ ಕರಿತೀವಿ, ಅಂದರೆ ನಾಕ್ಚರ್ನಲ್ ಅಂತ ಇಂಗ್ಲೀಷಲ್ಲಿ. ಅಂದರೆ ಈ ಒಂದು ಕೀಟ ರಾತ್ರಿ ಹೊತ್ತಿನಲ್ಲಿ ಹಾನಿ ಮಾಡುವಂಥ ಕೀಟ. ಸಾಮಾನ್ಯವಾಗಿ ರೈತರಿಗೆ ಈ ಬೆಳಿಗ್ಗೆ ಹೊತ್ತು ಹೊಲಗಳಿಗೆ ಹೋದಾಗ ಈ ಕೀಟ ಕಂಡು ಬರಲ್ಲ ಕಣ್ಣಿಗೆ. ಅಂದರೆ ಈ ಬೆಳಿಗ್ಗೆ ಹೊತ್ತಿನಲ್ಲಿ ಸಾಮಾನ್ಯವಾಗಿ ಇದು ಎಲೆಯ ಬುಡದಲ್ಲಿ ಆಗಿರ್ಬೋದು ಅಥವಾ ಸುಳಿಲಾಗಿರ್ಬೋದು ಮತ್ತು ಮಣ್ಣಿನಲ್ಲಿ ಬಿರುಕು ಏನಿರ್ತದೆ ಅದರಲ್ಲಿ ಮಣ್ಣಿನಲ್ಲಿ ಅಡಿಕೆ ಕುಳಿತಿರ್ತದೆ. ಸಂಜೆ ಅಥವಾ 4 ಗಂಟೆ ನಂತರ ಅಥವಾ 5 ಗಂಟೆ ನಂತರ ಈ ಒಂದು ಕೀಟದ ಹೊರಗೆ ಬಂದು ಬೆಳೆಗಳನ್ನ ತಿಂದ ಅಂದರೆ ಎಲೆಗಳನ್ನ ತಿಂದು ಹಾನಿ ಮಾಡ್ತದೆ. ಇದರ ಒಂದು ತೀವ್ರತೆ ಜಾಸ್ತಿ ಇದ್ದಾಗ ಅಥವಾ ಸಂಖ್ಯೆ ಜಾಸ್ತಿ ಇದ್ದಾಗ ಎಲೆಗ ಪೂರ್ತಿ ಕಡ್ಡಿ ಒಂದು ಬಿಟ್ಟು ಅಂದರೆ ಮಿಡ್ರಿಬ್ ಅಥವಾ ಮಧ್ಯದ ಕಡ್ಡಿ ಒಂದು ಬಿಟ್ಟು ಉಳಿದ ಭಾಗನ್ನೆಲ್ಲ ತಿಂದು ಹಾನಿ ಮಾಡ್ತದೆ. ಕೆಲವೊಮ್ಮೆ ಇದರ ತೀವ್ರತೆ ಜಾಸ್ತಿ ಆದಾಗ ಒಂದು ಗಿಡದಲ್ಲಿ 15-20 ಹುಳುಗಳನ್ನ ಸಹ ನೋಡ್ಬೋದು. ಮತ್ತು ಇದು ಹಾನಿ ಜಾಸ್ತಿ ಆದಾಗ ನಾವು ದೂರದಿಂದ ನೋಡಿದ್ರೆ ಹೊಲವನ್ನು ಕುರಿ ಅಥವಾ ದನಕರುಗಳು ಮೇಯ್ದಿದವೇನೋ ಅನ್ನೋ ರೀತಿ ಕಾಣ್ತದೆ. ಅಷ್ಟು ಮಟ್ಟಿಗೆ ಒಂದು ಕೀಟ ಹಾನಿ ಮಾಡ್ತದೆ. ಇನ್ನು ಈ ಸೈನಿಕ ಹುಳುವನ್ನು ಗುರುತಿಸೋದು ಹೇಗೆ, ಅದು ಯಾವ ರೀತಿ ಇರುತ್ತೆ, ಅದರ ಆಕಾರ ಏನು ಅಂತ ಹೇಳ್ತೀರಾ ಹೇಗೆ? ಈಗ ನೋಡಿ, ಈ ಒಂದು ಕೀಟ ಮರಿ ಹುಳುವನ್ನು ಹಂತ ಹಾನಿ ಮಾಡುವಂಥ ಒಂದು ಹಂತ ಈಗ. ಸೊ ಈಗ ರೈತರು ಹೊಲಕ್ಕೆ ಹೋದಾಗ ಇದನ್ನ ಗುರುತಿಸೋದು ಹೇಗಪ್ಪ ಅಂತಂದರೆ ಸಾಮಾನ್ಯವಾಗಿ ಇದು ಬಾಲುಳ ಅಂತೇಳಿ ಕರಿತೀವಿ, ಅದೇ ರೀತಿಯಾಗಿರ್ತದೆ. ಬಟ್ ಬೇರೆ ಬಾಲುಳಕ್ಕೂ ಈ ಒಂದು ಸೈನಿಕ ಹುಳದ ಬಾಲುಳಕ್ಕೂ ಡಿಫ್ರೆನ್ಸ್ ಯಾವ ರೀತಿ ನಾವು ಗುರುತಿಸ್ಬೇಕು ಅನ್ನೋದಾದರೆ, ಸಾಮಾನ್ಯವಾಗಿ ಈ ಒಂದು ಕೀಟ ಭಾಳ ನುಣುಪಾಗಿರ್ತದೆ, ನುಣುಪಾದ ದೇಹವನ್ನು ಹೊಂದಿರ್ತದೆ. ಮತ್ತು ಈ ಒಂದು ಬಣ್ಣ ಬಗ್ಗೆ ಹೇಳ್ಬೇಕಂತಂದರೆ ಕಳೆಗುಂದಿದ ಹಸಿರು ಅಥವಾ ಕಂದು ಬಣ್ಣ ಹೊಂದಿರ್ತದೆ. ಮತ್ತು ಊದು ಗೊಳವೆ ಆಕಾರ ಆ ರೀತಿ ಉದ್ದಕ್ಕೆ ಮತ್ತು ಸಣ್ಣಗೆ ನುಣುಪಾಗಿ ಇರ್ತದೆ. ಈ ರೀತಿ ನಾವು ಈ ಒಂದು ಕೀಟನ ಗುರುತಿಸ್ಬೋದು. ಇನ್ನು ಪತಂಗನ ನಾವು ಗುರುತಿಸ್ಬೇಕಪ್ಪ ಅಂತಂದರೆ ಸಾಮಾನ್ಯವಾಗಿ ಕಂದು ಬಣ್ಣ ಇರ್ತದೆ. ಈ ಒಂದು ಮುಂಭಾಗದ ರೆಕ್ಕೆಯ ಮೇಲೆ ಅಸ್ಪಷ್ಟವಾದ 3-4 ಬಿಳಿ ಮಚ್ಚೆಗಳನ್ನ ಕಾಣ್ಬೋದು. ಈ ರೀತಿ ನಾವು ಗುರುತಿಸ್ಬೋದು. ಮತ್ತು ಈ ಮೊಟ್ಟೆನ ಗುರುತಿಸ್ಬೇಕಪ್ಪ ಅಂತಂದರೆ ಕಂದು ಬಣ್ಣದ ಮೊಟ್ಟೆ ಗುಂಪನ್ನು ಎಲೆ ಕೆಳಗಡೆ ಇಟ್ಟಿರ್ತದೆ. ಈ ರೀತಿ ನಾವು ಈ ಒಂದು ಕೀಟದ ಇದೆಯಾ ಹೇಗೆ ಅಂತೇಳಿ ಗುರುತಿಸೋಕ್ಕೆ ಒಂದು. ಮತ್ತು ವೈಜ್ಞಾನಿಕವಾಗಿ ಈ ಸೈನಿಕ ಹುಳುವಿನ ಜೀವನ ಚಕ್ರ ಯಾವ ರೀತಿ ಇರುತ್ತೆ ಅಂತೀರಿ? ನೋಡಿ, ಈ ಒಂದು ಕೀಟದ ಜೀವನ ಚಕ್ರದ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಸಾಮಾನ್ಯವಾಗಿ ಈ ಒಂದು ಕೀಟ ತನ್ನ ಮೊಟ್ಟೆಗಳನ್ನ ಎಲೆ ಕೆಳಗಡೆ ಇರ್ತದೆ, ಅಂದರೆ ಗುಂಪು ಗುಂಪಾಗಿ ಇರ್ತದೆ. ಒಂದು ಪತಂಗ ಬಂದು ಸುಮಾರು 250-350 ಇರ್ತದೆ. ಅದಕ್ಕೆ ಒಂದು ಸೂಕ್ತವಾದ ವಾತಾವರಣ ಇದ್ದಾಗ 800-1000 ಮೊಟ್ಟೆಗಳನ್ನ ಇಡ್ಬೋದು, ಮೊಟ್ಟೆಗಳ ಗುಂಪು ಅಂತ ಹೇಳ್ಬೋದು. ಈ ಮೊಟ್ಟೆಗಳನ್ನ ಗುಂಪನ್ನು ಇಟ್ಟು ಅದರ ಮೇಲೆ ತನ್ನ ಒಂದು ಕೂದಲಿನಿಂದ ಅದು ಮುಚ್ಚಿರ್ತದೆ. ಎಲೆ ಕೆಳಗಡೆ ನಾವು ಗಮನಿಸಿದಾಗ ಈ ಮೊಟ್ಟೆ ಗುಂಪನ್ನು ನಾವು ನೋಡ್ಬೋದು. ಸೊ ಈ ಒಂದು ಮೊಟ್ಟೆಯಿಂದ ಸುಮಾರು ಒಂದು 4-5 ದಿವಸದಲ್ಲಿ ಈ ಮರಿ ಹುಳಗಳು ಹೊರಗೆ ಬರ್ತವೆ. ಬಂದಂಥ ಹುಳಗಳು ಈ ಒಂದು ಎಲೆನ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನಂತರ ಈ ಒಂದು ಮರಿ ಹುಳುವಿನ ಹಂತ ಏನಪ್ಪ ಅಂತಂದರೆ ಸುಮಾರು 6 ಹಂತಗಳಿರ್ತವೆ. ಅಂದರೆ ಪೊರೆಯನ್ನು ಬಿಟ್ಟು ಹಾವು ಯಾವ ರೀತಿ ಪೊರೆ ಬಂದು ಒಂದು ಹಂತ ಹೋಗ್ತದೆ. ಅದೇ ರೀತಿಯಾಗಿ ಬೆಳವಣಿಗೆ ಆಗ್ತಾ ಆಗ್ತಾ ಈ ಒಂದು ಪರೇನ ಕಳಿಸಿ ಸುಮಾರು 6 ಹಂತಗಳನ್ನ ಈ ಒಂದು ಮರಿ ಹುಳುಗಳು ಬರ್ತಾವೆ. ಈ 6 ಹಂತ ಮುಗಿಸೋದಕ್ಕೆ ಸುಮಾರು 15-20 ದಿವಸ ಅವಧಿನ ತಾಂತದ್ದು. ಸೊ ಈ ರೀತಿ 15-20 ದಿವಸದ ಅವಧಿಯಲ್ಲಿ ಈ ಒಂದು ಬೆಳೆನ ಹಾನಿ ಮಾಡಲಿಕ್ಕೆ ಒಂದು ಅವಧಿ, ಆ ಒಂದು ಹಂತ. ಸೊ ನಂತರ ಈ ಒಂದು 6 ಹಂತ ಮುಗಿಸಿದ ನಂತರ ಈ ಕೀಟ ಕೋಶಾವಸ್ಥೆಗೆ ಹೋಗ್ತದೆ. ಕೋಶಾವಸ್ಥೆ ಸಾಮಾನ್ಯವಾಗಿ ಮಣ್ಣಿನ ಒಂದು ಬಿರುಕಿನ ಕೆಳಗಡೆ ಮಣ್ಣಿನಲ್ಲಿ, ಅಥವಾ ಕೆಲವೊಮ್ಮೆ ಒಣಗಿದ ಎಲೆಗಳು ಆಗಿರ್ಬೋದು, ಕೆಳಗಡೆ ಯಾವುದಾದ್ರೂ ಒಂದು ಇದಾಗಿರ್ಬೋದು, ಕಳೆ ಆಗಿರ್ಬೋದು, ಅದರಲ್ಲಿ ಕೋಶಾವಸ್ಥೆಗೆ ಹೋಗ್ತದೆ. ನಂತರ ಈ ಕೋಶಾವಸ್ಥೆ ಹೋದಂಥ ಒಂದು ಕೀಟ ಅದನ್ನು 7-8 ದಿವಸದಲ್ಲಿ ಪತಂಗವಾಗಿ ಹೊರಗೆ ಬರ್ತದೆ. ಈ ಪತಂಗ ಸುಮಾರು 4-5 ದಿವಸದವರೆಗೂ ಮೊಟ್ಟೆ ಇಟ್ಟು ತನ್ನ ಸಂತಾನವನ್ನು ವೃದ್ಧಿ ಮಾಡಿ ನಂತರ ಸಾಯ್ತದೆ. ಸೊ ಈ ಒಂದು ಟೋಟಲ್ ಜೀವನ ಚಕ್ರ ಸುಮಾರು 40-50 ದಿವಸದವರೆಗೆ ಇರ್ತದೆ ಈ ಒಂದು ಕೀಟ ಮೊಟ್ಟೆಯಿಂದ ಮೊಟ್ಟೆಗೆ. ಆದ್ರೆ ಈ 40-45 ದಿವಸದಲ್ಲಿ ತೀವ್ರತರವಾದ ಹಾನಿಯನ್ನುಂಟು ಮಾಡಿ ಆ ಒಂದು 40-50 ದಿವಸದಲ್ಲಿ 15-20 ದಿವಸ ಏನು ಮರಿ ಹುಳಿನ ಹಂತ ಇದೆ ಆ ಹಂತದಲ್ಲಿ ಬೆಳೆಯನ್ನು ಹಾನಿ ಮಾಡಿ ಹೋಗ್ತದೆ, ತೀವ್ರತರವಾಗಿ ಮಾಡ್ತದೆ. ಇನ್ನು ಈ ಸೈನಿಕ ಹುಳುವಿನ ನಿರ್ವಹಣಾ ಕ್ರಮಗಳು ಏನೇನು ಅಂತೀರಿ? ಈ ಒಂದು ಕೀಟದ ನಿರ್ವಹಣೆ ಮಾಡಲಿಕ್ಕೆ ನಾವು ಸಮಗ್ರ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸೋದ್ರಿಂದ ಬಹಳ ಪರಿಣಾಮಕಾರಿಯಾಗಿ ನಾವು ಹತೋಟಿನ ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿ ನೋಡಿ, ಈ ಒಂದು ಕೀಟ ಒಂದು ಬೆಳೆ ಇರಲಾರದಂಥ ಸಂದರ್ಭದಲ್ಲಿ ಈ ಒಂದು ಹೊಲದ ಸುತ್ತ ಇರುವಂಥ ಕಳೆ ಕಸ ಅದ್ರ ಮೇಲೆ ಆಶ್ರಯನ ಪಡೆದಿರ್ತದೆ ಮರಿ ಹುಳುಗಳು, ಅಲ್ಲಿ ತನ್ನ ಸಂತಾನವನ್ನು ವೃದ್ಧಿ ಮಾಡ್ತದೆ. ಹಾಗಾಗಿ ಹೊಲದ ಸುತ್ತ ಇರುವಂಥ ಕಳೆ ಕಸಗಳನ್ನ ಸ್ವಚ್ಛ ಮಾಡೋದ್ರಿಂದ ಈ ಒಂದು ಕೀಟದ ಒಂದು ವೃದ್ಧಿನ ನಾವು ಕಡಿಮೆ ಮಾಡ್ಬೋದು. ಇದು ಒಂದು. ಎರಡನೇದೇನಪ್ಪ ಅಂತಂದರೆ, ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ನಾವು ಪತಂಗಗಳನ್ನ ಆಕರ್ಷಣೆ ಮಾಡೋಕ್ಕೆ ಒಂದು ತಂತ್ರಜ್ಞಾನ, ಅಂದರೆ ಹೊಲದಲ್ಲಿ ಪ್ರಕಾಶಮಾನವಾದ ಒಂದು ಬೆಳಕನ್ನು, ಯಾಕೆಂದರೆ ಈ ಒಂದು ಪತಂಗ ಬೆಳಕಿಗೆ ಭಾಳ ಆಕರ್ಷಣೆ ಆಗ್ತದೆ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಪ್ರಕಾಶಮಾನವಾದ ಬೆಳಕನ್ನ ಒಂದು ದೀಪಗಳನ್ನ ಹೊಲಗಳೆಲ್ಲ ಅಳವಡಿಸೋದ್ರಿಂದ ಮತ್ತು ಆ ಒಂದು ಬೆಳಕಿನ ಬಲೆ ಅದರ ಕೆಳಗಡೆ ನಾವು ಕೀಟನಾಶಕದ ದ್ರಾವಣವನ್ನು ಇಟ್ಟು ಆ ಒಂದು ಪತಂಗ ಬಂದು ಅದರಲ್ಲಿ ಬಿದ್ದು ಸಾಯ್ತು. ಸೊ ಈ ರೀತಿ ಆಕರ್ಷಣೆ ಮಾಡಿ ಕೊಲ್ಲೋದು ಸಹ ಒಂದು ನಿರ್ವಹಣೆ ಮಾಡಲಿಕ್ಕೆ ಒಂದು ತಂತ್ರಜ್ಞಾನ. ಇನ್ನು ಈ ಒಂದು ಹುಳನ್ನ ನಾವು ಸೈನಿಕ ಹುಳು ಅಂತ ಯಾಕೆ ಹೇಳ್ತೀವಿ ಅಂದರೆ, ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಒಂದು ಸೈನಿಕರು ಯಾವ ರೀತಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾರೆ ಆ ರೀತಿಯಾಗಿ ಹರಿದು ಹೊಲಗಳಿಂದ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹರಿದೋಗ್ತದೆ. ಸ್ವಲ್ಪ ನಮ್ಮ ಒಂದು ಒಬ್ಬರು ರೈತರು ಹೊಲದಲ್ಲಿ ಈ ಒಂದು ಕೀಟದ ಬಾಧೆ ಇಲ್ಲ, ಪಕ್ಕದ ಹೊಲದಲ್ಲಿ ಇದೆ ಅಂದಾಗ ನಮ್ಮ ಹೊಲಕ್ಕೆ ಬರಬಾರ್ದು ಅನ್ನೋ ಅಂಥ ಸಂದರ್ಭದಲ್ಲಿ ಹೊಲದ ಸುತ್ತ ಕುಣಿ ಮಾಡಿಕೊಂಡು ಅಥವಾ ಕಂದಕವನ್ನು ಮಾಡಿಕೊಂಡು ಆ ಒಂದು ಕುಣಿಲೆ ಅಥವಾ ಕಂದಕದಲ್ಲಿ ಮೆಲಾಥಿಯಾನ್ 5% ಡಸ್ಟ್ ಅಂದರೆ ಪುಡಿ ರೂಪದ ಕೀಟನಾಶಕ ಬರ್ತದೆ, ಅದನ್ನು ಹೊಲದ ಸುತ್ತ ಹಾಕೋದ್ರಿಂದ ಈ ಒಂದು ಕೀಟ ಬೇರೆ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗೋದನ್ನ ತಡೆಗಟ್ಬೋದು. ಅಥವಾ ಹೋದರೂ ಸಹ ಕೀಟನಾಶಕ ಅದರ ದೇಹಕ್ಕೆ ಅಂಟಿ ಅದು ಸಾವನ್ನಪ್ಪುತ್ತದೆ. ಈ ರೀತಿ ಇದು ಸಹ ಒಂದು ಹತೋಟಿ ಮಾಡಲಿಕ್ಕೆ ಒಂದು ತಂತ್ರ. ಇನ್ನು ಕೊನೆಯ ಅಸ್ತ್ರವಾಗಿ ನಾವು ಕೀಟನಾಶಕ ಅಂತ ಬಂದಾಗ, ಈ ಒಂದು ಕೀಟ ನಾನು ಹೇಳಿದೆ ಒಂದು 6 ಹಂತದವರೆಗೂ ಇರ್ತದೆ ಅಂತೇಳಿ. ನಾವು ಬೆಳೆಯ ಒಂದು ಕೀಟನಾಶಕ ಸಿಂಪಡಣೆ ಮಾಡ್ಬೋದು, ಈ ಒಂದು ಬೆಳೆ ಎತ್ತರ ಕಡಿಮೆ ಇದೆ ಅನ್ನೋ ಸಂದರ್ಭದಲ್ಲಿ 1-2 ಹಂತ ಇರುವಂಥ ಕೀಟನ ನಿರ್ವಹಣೆ ಮಾಡಲಿಕ್ಕೆ ಕ್ಲೋರೋಪೈರಿಫಾಸ್ 20 EC 2 mL/L ನೀರಿಗೆ, ಅಥವಾ ಥಯೋಡಿಕಾರ್ಬ್ 50 WP ಅದು 1 g/L ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ನಾವು ಹತೋಟಿ ಮಾಡ್ಬೋದು. ಇನ್ನು ಕೀಟದ ಹಂತ 3 ಅಥವಾ ನಂತರದ ಹಂತದಲ್ಲಿದೆ ಅಥವಾ ದೊಡ್ಡ ಹಂತದ ಕೀಟಗಳಾದರೆ ಲ್ಯಾಂಡಾ ಸೈಲಾತ್ರಿನ್ ಅನ್ನೋ 5 EC ಅನ್ನೋ ಒಂದು ಕೀಟನಾಶಕ 1 mL/L ನೀರಿಗೆ, ಅಥವಾ ಎಮಾಮೆಕ್ಟಿನ್ ಬೆಂಜೋಯೇಟ್ 5 HG ಅನ್ನೋ ಕೀಟನಾಶಕ 0.5 g/L ನೀರಿಗೆ ಬರೀ ಸಿಂಪಡಿಸಿ ಹತೋಟಿ ಮಾಡ್ಬೋದು. ಇನ್ನು ಕೆಲವೊಮ್ಮೆ ನಾವು ಬೆಳೆಗಳ ಒಂದು ಎತ್ತರ ಜಾಸ್ತಿ ಇದ್ದಾಗ, ಉದಾಹರಣೆಗೆ ನಮ್ಮ ಮೆಕ್ಕೆಜೋಳ ಈಗ 2.5-3 ತಿಂಗಳ ನಂತರ ನಮ್ಮ ಹೊಲದಲ್ಲಿ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಸಿಂಪಡಣೆ ಮಾಡೋದಂತೂ ಎರಡನೇ ಮಾತು. ಆ ಒಂದು ಸಂದರ್ಭದಲ್ಲಿ ನಾವು ಸಿಂಪಡಣೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಈ ಒಂದು ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಮೆಲಾಥಿಯಾನ್ 5% ಡಸ್ಟ್ ಅಂದರೆ ಈ ಒಂದು ಪುಡಿ ರೂಪದ ಕೀಟನಾಶಕವನ್ನು 8-10 kg ತಗೊಂಡು ಧೂಳೀಕರಿಸ್ಬೇಕು ಎಲೆಗಳ ಮೇಲೆ ಮತ್ತು ಸುಳಿಗಳ ಮೇಲೆ. ಆ ರೀತಿ ಮಾಡೋದ್ರಿಂದ ನಾವು ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ಇದು ಎಲೆಯ ಅಥವಾ ರೌದಿಯಲ್ಲಿ ಅಥವಾ ಸುಳಿಲಿ ಇರುವಂಥ ಕೀಟನ ಹತೋಟಿ ಮಾಡಲಿಕ್ಕೆ ಆಯಿತು. ನಾನು ಹೇಳಿದೆ ಕೆಲವೊಂದು ಬೆಳಿಗ್ಗೆ ಹೊತ್ತಿನಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಕೀಟಗಳು ಮಣ್ಣಿನಲ್ಲಿ ಒಂದು ಮಣ್ಣಿನ ಬಿರುಕಿನಲ್ಲಿ ಅಥವಾ ಮಣ್ಣಿನಲ್ಲಿ ಅಡ್ಕೊಳ್ತಿರ್ತವೆ ಅಂತೇಳಿ. ನಾವು ಕೇವಲ ಸಿಂಪಡಣೆ ಮಾಡೋದ್ರಿಂದ ಮೇಲೆ ಎಲೆಯಲ್ಲಿ ಮಧ್ಯದಲ್ಲಿ ಸುಳಿಲಿ ಇರುವಂಥ ಕೀಟನ ಹತೋಟಿ ಮಾಡೋದು, ಬಟ್ ಮಣ್ಣಿನಲ್ಲಿ ಇರುವಂಥ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ವಿಷಪಾಷಾಣವನ್ನು ಹೊಲಗಳಲ್ಲಿ ಎರಚಿ ಮಾಡಬೇಕಾಗ್ತದೆ. ಈ ಒಂದು ವಿಷಪಾಷಾಣನ ತಯಾರಿಸಲಿಕ್ಕೆ ನಮಗೆ 4 ಸಾಮಗ್ರಿಗಳು ಬೇಕಾಗ್ತವೆ. ಮೊದಲನೇದಾಗಿ ಅಕ್ಕಿ ತವುಡು ಅಥವಾ ಗೋಧಿ ತವುಡು, ಎರಡನೇದು ಮೊನೊಕೊಟೋಫಸ್ ಕೀಟನಾಶಕ, ಮೂರನೇದು ಬೆಲ್ಲ ಮತ್ತು ನೀರು. ಒಂದು ಎಕರೆಗೆ ಯಾವ ರೀತಿ ನಾವು ವಿಷಪಾಶನ ತಯಾರಿಸ್ಬೇಕಪ್ಪ ಅಂತಂದರೆ, ಒಂದು 2 ಕೆಜಿ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡು 4-5 ಲೀಟ್ರ್ ನೀರಲ್ಲಿ ಹಾಕಿ ಕರಗಿಸ್ಬೇಕು. ಕರಗಿಸಿದ ನಂತರ 250 ಮಿಲಿ ಮೊನೊಕೊಟೋಫಸ್ನ ಆ ಒಂದು ಬೆಲ್ಲ ಕರಗಿಸಿದಂಥ ನೀರಿನ ಒಂದು ಇದಕ್ಕೆ ಹಾಕಬೇಕು. ನಂತರ ಈ ಒಂದು ಮಿಶ್ರಣವನ್ನು 20 ಕೆಜಿ ಅಕ್ಕಿ ಅಥವಾ ಗೋಧಿ ತವಡು ಸೊ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ನಂತರ ಈ ರೀತಿ ತಯಾರಿಸಿದ ಒಂದು ವಿಷಪಾಷಣವನ್ನು ಗಾಳಿ ಆಡದ ರೀತಿಯಲ್ಲಿ, ಅಂದರೆ ಈಗ ಗೊಬ್ಬರ ಚೀಲ ಅಥವಾ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಹಾಕಿ ಮುಚ್ಚಿಡ್ಬೇಕಾಗ್ತದೆ. ಅಂದರೆ 24 ತಾಸುಗಳು ಕಲೀಲಿಕ್ಕೆ ಬಿಡಬೇಕು. ಈ ರೀತಿ 24 ತಾಸಿನ ನಂತರ ಈ ವಿಷಪಾಷಣವನ್ನು ನಾವು 4 ಗಂಟೆಯ ನಂತರ ಹೊಲಗಳಲ್ಲಿ ಬೆಳೆಗಳ ಸಾಲಿನಲ್ಲಿ ಎರಚೋದ್ರಿಂದ ಈ ಒಂದು 24 ತಾಸು ನಾವೇನು ಕಲೀಲಿಕ್ಕೆ ಬಿಟ್ಟಿರ್ತೀವಿ ಅದರಿಂದ ಒಂದು ಬೆಲ್ಲದಿಂದ ಒಂದು ಆಲ್ಕೋಹಾಲ್ ಸ್ಮೆಲ್ ಆ ಥರ ಅಂದರೂ ಆ ಹುಳಗಳಿಗೆ ಆಕರ್ಷಣೆ ಆಗುತ್ತೆ ಆ ಒಂದು ವಾಸನೆ, ಬೆಲ್ಲದ ವಾಸನೆ. ಸೊ ಅದರಿಂದ ಏನಾಗುತ್ತೆ, ಸಂಜೆ ಏನು ಹುಳಗಳು ಹೊರಗೆ ಬರ್ತವೆ ಈ ಒಂದು ಬೆಲ್ಲದ ವಾಸನೆಗೆ ಆಕರ್ಷಣೆ ಆಗಿ ಹೋಗಿ ಈ ಒಂದು ಪಾಷಾಣವನ್ನು ತಿಂದು ಸಾಯ್ತದೆ. ಇದು ಬಹಳ ಕಡಿಮೆ ಖರ್ಚಿನಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಈ ಒಂದು ಕೀಟವನ್ನು ಹತೋಟಿ ಮಾಡಲಿಕ್ಕೆ ಒಂದು ಕ್ರಮ. ಇದನ್ನು ದಯಮಾಡಿ ಎಲ್ಲ ರೈತ ಬಾಂಧವರು ಕೇವಲ ತಿಳ್ಕೋಬೇಕು. ಬರೀ ಒಂದು ಸಿಂಪರಣೆಯಿಂದ ಅಷ್ಟೇ ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕಲ್ಲ, ಜೊತೆಗೆ ವಿಷಪಾಷಾಣವನ್ನು ಹಾಕೋದ್ರಿಂದ ಮಾತ್ರ ಸಂಪೂರ್ಣವಾಗಿ ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ಈ ವಿಷಪಾಷಾಣವನ್ನು ಯಾವ ರೀತಿ ಅವರು ಉಪಯೋಗಿಸಬೇಕು ಅಂತೀರಿ ನೀವು? ಅಂದರೆ ಈಗ ನಾನು ಹೇಳಿದ್ನಲ್ಲ 20 ಕೆಜಿ ಏನು ವಿಷಪಾಷಾಣ ತಯಾರಿಸಿರ್ತಾರಲ್ಲ, ಅದನ್ನು ನಾವು ಈ ಒಂದು ಸಂಜೆ ಅಂದರೆ 4 ಗಂಟೆ ಅಥವಾ 5 ಗಂಟೆ ನಂತರ ಸಾಲುಗಳಲ್ಲಿ ಈಗ ಯಾವ ರೀತಿ ಗೊಬ್ಬರನ ಹಾಕ್ತಾರಲ್ಲ ಆ ರೀತಿ ನಾವು ಎರಚ್ಕೊಂತ ಹೋಗ್ಬೇಕು. ಅಂದರೆ ಕೆಳಗೆ ಮಣ್ಣಿನಲ್ಲಿ ಬೀಳೋ ಥರ ನಾವು ಸಾಲುಗಳನ್ನು, ಗಿಡಗಳು ದೊಡ್ಡದಿದ್ದರೆ ಸ್ವಲ್ಪ ಬಗ್ಸಿ ಸಾಲುಗಳ ನಡುವೆ ಮಣ್ಣಿನಲ್ಲಿ ಬೀಳೋ ಥರ ಹಾಕಂತ ಹೋಗ್ಬೇಕಾಗ್ತದೆ. ಇದರ ಜೊತೆಗೆ ಈ ಸೈನಿಕ ಹುಳುವಿನ ಬಾಧೆ ಈಗಾಗಲೇ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರಿ, ನಮ್ಮ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದೆ ಈಗಾಗಲೇ, ನಮ್ಮ ರಾಜ್ಯದ 5-6 ಜಿಲ್ಲೆಗಳಲ್ಲಿ ಇದು ಹಾನಿ ಮಾಡ್ತಾ ಇದೆ ಅಂತ ಹೇಳಿದ್ರಿ. ಇದನ್ನ ಹತೋಟಿಗೆ ನಮ್ಮ ರೈತರು ಪ್ರಮುಖವಾಗಿ ತಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗಿರುವಂತ ವಿಷಯಗಳು ಏನೇನು? ಹೌದು, ಈಗ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅಥವಾ ಕೆಲವು ಮುಂಜಾಗ್ರತೆ ಕ್ರಮಗಳನ್ನ ರೈತರು ಅನುಸರಿಸಬೇಕು ಅಂತೇಳಿ ಹೇಳಕ್ ಇಷ್ಟಪಡ್ತಾನೆ. ಅದರಲ್ಲೇ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದೆ, ರೈತರು ಕೇವಲ ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ಸಮಗ್ರ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ ಒಂದು. ಅಂದರೆ ಇನ್ನೊಂದು ಪ್ರಮುಖವಾಗಿ ಏನಪ್ಪ ಅಂತಂದರೆ, ಕೇವಲ ಕೀಟನಾಶಕದ ಸಿಂಪರಣೆಯಿಂದ ಇದು ಕೀಟನ ಹತೋಟಿ ಮಾಡೋಕ್ಕಾಗಲ್ಲ, ನಾವು ವಿಷಪಾಷಣವನ್ನು ಬಳಕೆ ಮಾಡಲೇಬೇಕು. ನಾವು ಅದರಿಂದ ನಮಗೆ ಉತ್ತಮವಾದ ಒಂದು ರಿಸಲ್ಟ್ ಬರ್ತದೆ. ಇನ್ನು ಎರಡನೇದು, ಈ ಒಂದು ವಿಷಪಾಷಣ ತಯಾರಿಸ್ಬೇಕಾದ್ರೆ ಅನೇಕ ರೈತರು ಬರಿಗೈಯಲ್ಲಿ ಕಲಿಸೋದು ವಿಷಪಾಷಣ ಕಲಿಸ್ಬೇಕಾದ್ರೆ, ಮತ್ತು ಎರಚೋವಂಥ ಸಂದರ್ಭದಲ್ಲಿ ನೇರವಾಗಿ ಕೈಯಲ್ಲಿ ಅದೇ ರೀತಿ ಎರಚ್ತಾರೆ, ಏನು ಹಾಕಲ್ದೆ. ಅಂದರೆ ಸಂರಕ್ಷಣಾ ಸುರಕ್ಷತಾ ಕ್ರಮಗಳನ್ನ ಅನಿಸ್ಬೇಕು. ಅಂದರೆ ಕೈಗೆ ಕೈಗವಚನ ಹಾಕ್ಕೊಂಡು ಕಲಸೋದಾಗಿರ್ಬೋದು ಮತ್ತು ಎರಚೋದಾಗಿರ್ಬೋದು, ಮಾಡೋದ್ರಿಂದ ರೈತರಿಗೆ ತೊಂದರೆ ಆಗೋದನ್ನ ನಾವು ತಪ್ಪಿಸ್ಬೋದು. ಇನ್ನು 24 ಗಂಟೆಗಳ ಕಾಲ ನಾವು ಕಲಿಯೋಕ್ಕೆ ಬಿಡಬೇಕು ಅಂತೇಳಿ ಹೇಳಿದೆ. ಗಾಳಿ ಆಡೋದ ರೀತಿಯಲ್ಲಿ ಗೋಣಿಚೀಲದಲ್ಲಿ ಆದ ರೀತಿ ಗಾಳಿ ಆಡುವಂಥ ಒಂದು ಇದರಲ್ಲಿ ಸಾಮಗ್ರಿಯಲ್ಲಿ ನಾವು ಕಟ್ಟಿಡಬಾರ್ದು. ಗಾಳಿ ಆಡದ ರೀತಿಯಲ್ಲಿ 24 ತಾಸು ಕಲಿಲಿಕ್ಕೆ ಬಿಡೋದು ಬಹಳ ಮುಖ್ಯ, ಅದನ್ನ ಗಮನದಲ್ಲಿ ಇಟ್ಕೋಬೇಕು ರೈತರು. ಆಮೇಲೆ ಈ ಒಂದು ಪ್ರಯತ್ನ ಅಥವಾ ಹತೋಟಿ ಮಾಡಲು ಒಂದು ಪ್ರಯತ್ನನ ಒಬ್ಬರು ಇಬ್ಬರು ರೈತರು ಮಾಡಿದ್ರೆ ಆಗಂಗಿಲ್ಲ. ಇದನ್ನು ಹಳ್ಳಿಯಲ್ಲಿ ಯಾವ ಪ್ರದೇಶದಲ್ಲಿ ಹಾನಿಯಾಗಿದೆ ಅಲ್ಲಿ ಸಾಮೂಹಿಕ ಪ್ರಯತ್ನ ಮಾಡೋದ್ರಿಂದ ಮಾತ್ರ ಈ ಒಂದು ಕೀಟನ ನಾವು ಸಮಗ್ರವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ. ಈ ಅಂಶವನ್ನು ನಮ್ಮ ರೈತ ಮಿತ್ರರು ಯಾವಾಗಲೂ ಗಮನಿಸಬೇಕು, ಯಾಕಂತಂದರೆ ಇದು ಸೈನಿಕ ಹುಳು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ತೆರಳುತ್ತಾ ತೆರಳ್ತಾ ಎಲ್ಲ ಹೊಲವನ್ನು ನಾಶ ಮಾಡ್ತಾ ಹೋಗುತ್ತೆ ಅಂತೇಳಿ ಡಾಕ್ಟರ್ ಆನಂದ್ ಕುಮಾರ್ ಹೇಳ್ತಾ ಇದ್ದಾರೆ. ನೀವು ಯಾವುದೇ ರೈತರು ನಿಮ್ಮ ಜಮೀನಿನಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಈ ಹುಳುವಿನ ನಿಯಂತ್ರಣ ಮಾಡಿದರಷ್ಟೇ ಸಾಲದು, ಅಕ್ಕಪಕ್ಕದ ರೈತರು ಕೂಡ ನಿಮ್ಮ ಜೊತೆ ಸೇರಿಸ್ಕೊಂಡು ಎಲ್ಲರೂ ಸಾಮೂಹಿಕವಾಗಿ ಈ ಸೈನಿಕ ಹುಳುವಿನ ನಿಯಂತ್ರಣದಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ ಅಂತೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈ ಸೈನಿಕ ಹುಳು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದೆ, ಇದರ ನಿಯಂತ್ರಣ ಮಾಡುವ ಅಗತ್ಯ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಸಮಸ್ಯೆಗಳು ನೀವು ಕಂಡು ಬಂದರೆ ಅಥವಾ ಪರಿಹಾರ ನಿಮಗೆ ಬೇಕಾಗಿದ್ದರೆ ಡಾಕ್ಟರ್ ವಿ ಆನಂದ್ ಕುಮಾರ್ ಅವರನ್ನು ಅವರ ದೂರವಾಣಿ ಸಂಖ್ಯೆಯ ಮುಖಾಂತರ ನೀವು ನೇರವಾಗಿ ಸಂಪರ್ಕಿಸಬಹುದು, ಅವರು ತಕ್ಷಣ ನಿಮಗೆ ಪರಿಹಾರವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಡಾಕ್ಟರ್, ನಮ್ಮ ರೈತರ ಮಿತ್ರರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿಬಿಡ್ತೀರಿ? ಹಾಂ, 963 963 992 992 992 996 996 9632222996. ನೀವು ಯಾವಾಗಲೂ ಕೂಡ ಡಾಕ್ಟರ್ ವಿ ಆನಂದ್ ಕುಮಾರ್ ಅವರನ್ನು ಸಂಪರ್ಕ ಮಾಡಬಹುದು. ಯಾಕಂತಂದರೆ ಈ ಸೈನಿಕ ಹುಳು ಯಾವಾಗಲೂ ನಿರಂತರವಾಗಿ ಕಂಡುಬರುವಂಥ ಹುಳು ಅಲ್ಲ ಈ ಸಾರಿ ಕಂಡು ಬಂದಿದೆ. ಇದರ ನಿಯಂತ್ರಣ ತುಂಬ ಅಗತ್ಯ ಇರೋದ್ರಿಂದ ರೈತ ಮಿತ್ರರು ಇದನ್ನು ಯಾವಾಗಲೂ ಗಮನಿಸಬೇಕು ಅಂತ ಅವರಿಗೆ ಇಲ್ಲಿ ಕೇಳ್ಕೊಂಬಿಡೋಣ ಡಾಕ್ಟರ್. ಇದುವರೆಗೆ ಈ ಸೈನಿಕ ಹುಳುವಿನ ನಿಯಂತ್ರಣದ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀವು ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರು. ಇದುವರೆಗೂ ಸೈನಿಕ ಹುಳು ಮತ್ತು ಹತೋಟಿ ಕ್ರಮಗಳ ಕುರಿತಾಗಿ ಡಾಕ್ಟರ್ ಆನಂದ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರುಣ ನಾಯಕ್. ರೈತ ಮಿತ್ರರೇ, ಬನ್ನಿ ಇದೀಗ ಹವಾಮಾನ ವರದಿ ಕೇಳೋಣ ಶಾಂತಪ್ಪ ದುತ್ತರಗಾವಿ ಅವರಿಂದ. ಸಮಸ್ತ ಎಲ್ಲಾ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತರಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ರೈತ ಬಾಂಧವರೇ, ನಾವು ಇವಾಗ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಇದ್ದೇವೆ. ನಮ್ಗೆ ಈಗ ಒಂದು ಮಳೆ ಒಂದು ಪರಿಸ್ಥಿತಿ ಹೇಳ್ಬೇಕಪ್ಪ ಅಂತಂದ್ರೆ, ನಮಗೆ ಅಷ್ಟೊಂದು ಇವಾಗ ಮಳೆ ಬರುವ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಆಮೇಲೆ ಹಿಂಗಾರಿನ ಬೆಳೆಗಳಿಗೆ ಈಗ ಚಳಿಯ ಒಂದು ಅವಶ್ಯಕತೆ ಇದೆ. ಆದ್ರೆ ನಮಗೆ ಇತ್ತಿತ್ತಲಾಗಿ ಸುಮಾರು 15-16 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗ್ತಾ ಇದೆ. ಇದರಿಂದ ನಮ್ಗೆ ಕಡ್ಲೆಗಾಗಲಿ ಜೋಳಕ್ಕಾಗಲಿ ಯಾವುದೇ ಒಂದು ಅಡ್ಡ ಪರಿಣಾಮ ಏನು ಆಗಲ್ಲ. ಹಾಗೇನೆ ಇದೇ ಒಂದು ಚಳಿಯ ಕಡಿಮೆ ಉಷ್ಣಾಂಶ ನಮಗೆ ಮುಂದಿನ ಒಂದು ವಾರದಲ್ಲಿಯೂ ಸಹ ಸುಮಾರು 15-16 ಡಿಗ್ರಿ ಸೆಲ್ಸಿಯಸ್ ಜಿಲ್ಲೆಯಾದ್ಯಂತ ಸರಾಸರಿ ದಾಖಲಾಗುವ ಒಂದು ಸಾಧ್ಯತೆ ಇದೆ. ಹಾಗೇನೆ ಈ ಒಂದು ನಾವು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ಈ ಕೃಷಿ ಸಲಹೆಗಳನ್ನು ನೋಡುವುದಾದ್ರೆ, ಈಗ ಜೋಳದಲ್ಲಿ ಆಲ್ಮೋಸ್ಟ್ ಜೋಳ ಒಂದು ತೆನೆ ಕಟ್ಟುವ ಒಂದು ಹಂತದಲ್ಲಿದೆ. ಆಮೇಲೆ ಬೆಂಕಿ ಹುಳ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ಏನ್ ಹೇಳ್ತೇವಪ್ಪ ಅಂತಂದ್ರೆ, 2 ಗ್ರಾಂ ಕಾರ್ಬರಿಲ್ ಅಥವಾ 2 ಮಿಲಿಲೀಟರ್ ಮೆಲಾತಿಯನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 50% ತೆನೆಗಳು ಏನು ಬಂದಿರ್ತಾವ ಹೊರಗಡೆ ಅವಾಗ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಆಮೇಲೆ ಸೇಮ್ ಸಿಂಪರಣೆ ಸ್ವಲ್ಪ ಬೆಂಕಿ ಹುಳು ಜಾಸ್ತಿನೇ ಇತ್ತಪ್ಪ ಅಂತಂದ್ರೆ, 1 ವಾರದ ಅಂತರ ಮತ್ತೊಂದ್ಸಲ ಸಿಂಪರಣೆ ಮಾಡಿದರೆ ಅದರ ಒಂದು ಹತೋಟಿಯನ್ನು ನಾವು ಈಸಿಯಾಗಿ ಮಾಡಬಹುದು. ಹಾಗೇನೆ ರೈತ ಬಂದವ್ರೆ, ಇವಾಗ ನಮ್ಗೆ ಜೋಳದಲ್ಲಿ ಸೈನಿಕ ಹುಳು ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿ ಏನಾರ ಹಾಕಿರ್ತಿರಲ್ಲ, ಆ ಒಂದು ಬೆಳೆಯಲ್ಲಿ ಅರ್ಲಿ ಸ್ಟೇಜ್ ಅಲ್ಲಿ ಈ ಸೈನಿಕ ಹುಳುವಿನ ಬಾಧೆ ತುಂಬಾ ಯಥೇಚ್ಛವಾಗಿ ಬರ್ತಾ ಇದೆ. ಅದನ್ನ ಹತೋಟಿ ಮಾಡಲು ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೆಕ್ಟರ್ಗೆ 10 ಮೊಹಕ ಬಲೆಗಳನ್ನ ಅಳವಡಿಸಬೇಕು. ಇಲ್ಲಪ್ಪ ಅಂತಂದ್ರೆ 2 ಗ್ರಾಂ ಮೆಟರೈಜಮ್ ಅನಿಸೋಪ್ಲೆ ಅಥವಾ 2 ಗ್ರಾಂ ಮೆಟರೈಜಮ್ ರಿಲೇ, ಈ ಜೈವಿಕ ಶಿಲೀಂದ್ರ ನಾಶಕಗಳನ್ನ ನಾವು ಉಪಯೋಗ ಮಾಡ್ಬೇಕಾಗತ್ತೆ. ಇಲ್ಲ ಕೀಟನಾಶಕಗಳನ್ನ ತಾವು ಬಳಸುವುದಾದ್ರೆ 0.4 ಗ್ರಾಂ ಎಮ್ಎಮ್ಎಕ್ಟಿನ್ ಬೆಂಜೋಯ್ಟ್ 5 SG ರೂಪದಲ್ಲಿ ಸಿಗ್ತೈತಿ. ಅದೆಲ್ಲಪ್ಪ ಅಂತಂದ್ರೆ 0.25 ಮಿಲಿಲೀಟರ್ ಕ್ಲೋರಾಂಟ್ರನಿಪ್ರೋಲ್ 18.5 SG ರೂಪದಲ್ಲಿ ಸಿಗ್ತೈತಿ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ಈ ಒಂದು ಸೈನಿಕ ಹುಳುವಿನ ಬಾಧೆಯನ್ನ ನಾವು ಹತೋಟಿ ಮಾಡ್ಬೇಕಾಗತ್ತೆ. ಆಮೇಲೆ ಈ ಸಿಂಪರಣೆಯನ್ನು ನಾವು ಯಾವಾಗ್ಲೂ ಏನ್ ಮಾಡ್ಬೇಕಂತಂದ್ರೆ, ಆ ಒಂದು ಸುರುಳಿಯಲ್ಲಿ ಬೀಳುವ ಹಾಗೇನೆ ಹಾಕ್ಬೇಕಾಗತ್ತೆ. ಜಾಗೃತೆಯಿಂದ ಅಲ್ಲೇ ಸಿಂಪರಣೆ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಒಂದು ಹುಳುವಿನ ಬಾಧೆಯನ್ನ ನಾವು ತಡೆಗಟ್ಟಲು ಸಾಧ್ಯ ಆಗುತ್ತೆ. ಆಮೇಲೆ ಈಗ ಭತ್ತದಲ್ಲಿ ಅನ್ಕರು ಆಲ್ರೆಡಿ ನಾವು ಮತ್ತೆ ನಾಟಿ ಮಾಡುವ ಒಂದು ಹಂತ ತಲುಪೈತಿ. ಎಲ್ಲ ರೈತರು ಅಲ್ಲೇ ಅಲ್ಲಿ ನಾಟಿಗಳನ್ನ ಸಿದ್ಧಪಡಿಸಿಕೊಂಡು ನಾಟಿ ಪದ್ಧತಿಯನ್ನ ತಾವು ಆಲ್ರೆಡಿ ಕೈಗೊಂಡಿದ್ದೀರಾ. ಈ ಕಡಲೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಕಡಲೆಯಲ್ಲಿ ಹೆಲಿಕೋರ್ಪ ಅಥವಾ ಸ್ಪೋಡಾಪ್ಟರ್ ಕೀಟಿ ಅಂತ ಬರುತ್ತೆ, ಕೀಡೆ ಬರುತ್ತೆ. ಅದಕ್ಕಾಗಿ ನಾವು 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ 18.5 SG ರೂಪದಲ್ಲಿ ಸಿಗ್ತೈತೆ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಕಡಲೆ ಆಲ್ಮೋಸ್ಟ್ ಒಂದು ಹೂವಾಡುವ ಹಂತದಲ್ಲಿ ಐತೆ. ಇವು ಹೂವಾಡುವ ಹಂತದಲ್ಲಿದ್ದಾಗ ನಮ್ಗೇನಾಗುತ್ತೆ, ಈ ಒಂದು ಚಳಿ ಇರುವುದರಿಂದ ಪೋಷಕಾಂಶಗಳ ಒಂದು ಲಭ್ಯತೆ ಕಡಿಮೆ ಆಗ್ತೈತೆ. ಸೊ ಈ ಪೋಷಕಾಂಶಗಳ ಲಭ್ಯತೆ ಮತ್ತು ಹೂವಾಡುವ ಹಂತದಲ್ಲಿ ಒಳ್ಳೆಯ ಕಾಯಿ ಕಟ್ಟಲು ಅನುಕೂಲವಾಗುವ ಹಾಗೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಚಿಕ್ಕಿ ಮ್ಯಾಜಿಕ್ ಅಂತ ಒಂದು ಪೋಷಕಾಂಶಗಳ ಮಿಶ್ರಣವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಈ ಚಿಕ್ಕಿ ಮ್ಯಾಜಿಕ್ ಅನ್ನ ನಾವು ಸುಮಾರು 7.5 ಗ್ರಾಂ ಒಂದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು, ಅದು ವಾರ್ಡ್ ಹಂತದಲ್ಲಿ. ಇಲ್ಲಪ್ಪ ಇದು ಸಿಗದೇ ಇದ್ರೆ ತಾವು 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ ಈ ಒಂದು ಮಿಶ್ರಣವನ್ನು ತಾವು ಸಿಂಪರಣೆ ಮಾಡ್ಬೇಕಾಗತ್ತೆ ಸೇಮ್ ಹೂವಾಡುವ ಹಂತದಲ್ಲಿ. ಸೊ ಈ ರೀತಿ ಮಾಡುವುದರಿಂದ ಒಂದು ಒಳ್ಳೆ ಇಳುವರಿ ಬರಲು ಸಹಾಯ ಆಗ್ತೈತಿ. ಈ ಚಿಕ್ಪಿ ಮ್ಯಾಜಿಕ್ ಆಗಲಿ ಅಥವಾ ನ್ಯೂಟ್ರಿಯಂಟ್ ಮಿಕ್ಸರ್ ಏನಿದೆಯಲ್ಲ, ಯೂರಿಯಾ ಮತ್ತು ಟ್ರೈಕಾಂಟನಾಲ್ ಮಿಶ್ರಣ, ಇವು ನಾವು ಒಂದ್ಸಲ ಸಿಂಪರಣೆ ಮಾಡಿದ್ಮೇಲೆ ಮತ್ತೆ 15 ದಿವಸದ ನಂತರ ಇನ್ನೊಂದ್ಸಲ ಸಿಂಪರಣೆ ಮಾಡ್ಬೇಕಾಗತ್ತೆ. ಸೊ ಒಳ್ಳೆ ಅನುಕೂಲ ಆಗ್ತೈತೆ. ಹಾಗೇನೆ ಈಗ ತೊಗರಿ ಆಲ್ರೆಡಿ ಕಟಾವು ಒಂದು ಹಂತದಲ್ಲಿದೆ, ಆಮೇಲೆ ಆಲ್ರೆಡಿ ಕಟಾವು ಮಾಡ್ತಾ ಇದ್ದಾರೆ ರೈತ ಬಾಂಧವರು. ಸೊ ಇದಕ್ಕನುಸಾರವಾಗಿ ಮುಂದಿನ ಒಂದು ವಾರದಲ್ಲಿ ಯಾವುದೇ ನಮಗೆ ಮಳೆ ಬರುವ ಒಂದು ಸಾಧ್ಯತೆ ಇಲ್ಲ. ಸೊ ರೈತ ಬಾಂಧವರು ಈ ಕಟಾವಿನ ಒಂದು ಮುಂದುವರಿಸ್ಕೊಂಡು ಹೋಗ್ಬೋದು. ಆಮೇಲೆ ಹತ್ತಿ ತೊಗರಿ ಆಗಲಿ ಈ ಮುಂಗಾರಿನ ಬೆಳೆಗಳನ್ನು ಆಲ್ರೆಡಿ ರಾಶಿ ಮಾಡಿದಿರಾ, ಮಾಡಿದ್ಮೇಲೆ ಆ ಒಂದು ರಾಶಿ ಕಡ್ಡಿಗಳನ್ನು ಸುಡದೇನೆ ನಾವೇನ್ ಮಾಡಬೇಕು, ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸ್ಬೇಕಾಗತ್ತೆ. ಸೊ ಈ ರೀತಿ ಕಾಂಪೋಸ್ಟ್ ತಯಾರಿಸಿದ ಉಪಯೋಗಿಸೋದ್ರಲ್ಲಿಂದ ಏನಾಗುತ್ತೆ ನಮಗೆ ಆ ಮುಂದಿನ ಒಂದು ಬೆಳೆಗೆ ಗೊಬ್ಬರ ಆಗಲು ಸಹಾಯ ಆಗ್ತೈತಿ. ಹಾಗೇನೆ ನಾವು ಅದನ್ನ ಮುಂದಿನ ಬೆಳೆಗೆ ಉಪಯೋಗಿಸ್ಬೋದು. ಆಮೇಲೆ ಅದನ್ನ ಸುಡದೇನೆ ತಾವು ಉಪಯೋಗಿಸಿದ್ರೆ ಒಂದು ಅನುಕೂಲ ಆಗ್ತೈತೆ. ಈಗ ಸೂರ್ಯಕಾಂತಿಯಲ್ಲಿ ಹೇಳೋದಾದ್ರೆ ನಮಗೆ ಈ ಒಂದು ಮೋಡ ಕವಿದ ವಾತಾವರಣ ಮತ್ತು ಸ್ವಲ್ಪ ಚಳಿಗಾಲ ಇರೋದರಿಂದ ಆ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ 1 ml ಡೈಕನ್ಕೋನೋಜಲ್ 25 EC ಒಂದು ರೂಪದಲ್ಲಿ ಸಿಗ್ತೈತಿ, ಇಲ್ಲಪ್ಪ ಅಂದ್ರೆ 0.5 g ಮೈಕ್ಲೋಬ್ಯೂಟನಿಲ್ ಅಂತ ಹೇಳ್ತೀವಿ, 10 WP ರೂಪದಲ್ಲಿ ಸಿಗ್ತೈತಿ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿ ಅಂಗಮಾರಿ ರೋಗ ಈ ತರ ಒಂದು ಏನಾದ್ರು ಕಂಡು ಬಂದ್ರೆ ಅದಕ್ಕೆ 2 g ಮ್ಯಾಂಕೋಜಬ್ ಅಥವಾ 1 ml ಹೆಕ್ಸಾಕೋನೋಜಲ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಬಹುದು. ಅದೇ ರೀತಿ ಟೊಮೆಟೊದಲ್ಲಿನೂ ಅಂಗಮಾರಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ತರ ಏನಾರ ಕಂಡು ಬಂದ್ರೆ ಅದಕ್ಕೆ 2 g ಮ್ಯಾಂಕೋಜಬ್ ಅಥವಾ 2 g ರೋವಲ್ ಅಂತ ಹೇಳ್ತೀವಿ, ಇದನ್ನು ಸಹ ನಾವು ಸಿಂಪರಣೆ ಮಾಡಬಹುದು. ಆಮೇಲೆ ಈಗ ಚಳಿ ಒಂದು ಜಾಸ್ತಿ ಆಗೋದ್ರಿಂದ ದನಕರುಗಳಾಗಲಿ ಕೋಳಿ ಸಾಕಣೆಗೆ ಎಲ್ಲಾಗಲಿ ಆ ಒಂದು ಗೂಡು ಅಥವಾ ದನದ ಕೊಟ್ಟಿಗೆ ಆಗಲಿ ಅಲ್ಲಿ ಸ್ವಲ್ಪ ತಣ್ಣನೆಯ ಹವಾನ ಆಡದೆ ಇರೋ ಹಾಗೆ ಒಳ್ಳೆ ಒಂದು ನಾವೇನ್ ಮಾಡಬೇಕು ರಕ್ಷಿಸಿಕೊಂಡು ಈ ದನಕರುಗಳನ್ನ ಜೋಪಾನಾಗಿ ನೋಡ್ಕೋಬೇಕು ರೈತ ಬಂದವ್ರೆ. ಮತ್ತೆ ಕೊನೆಯದಾಗಿ ನಾ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಈ ಮುಂದಿನ ಒಂದು ವಾರದಲ್ಲಿ ಯಾವುದೇ ಒಂದು ಮಳೆ ಬರಲ್ಲ, ಬಂದ್ರೆ ಸ್ವಲ್ಪ ಕಡಿಮೆ ಉಷ್ಣಾಂಶದಲ್ಲಿ ನಮಗೆ ಸುಮಾರು 15-16 degrees Celsius ದಾಖಲಾಗುವ ಒಂದು ಸಾಧ್ಯತೆ ಇದೆ. ಇದರ ಒಂದು ಮುಂಜಾಗ್ರತೆಯನ್ನ ಕೈಗೊಂಡು ತಾವು ಒಳ್ಳೆ ಕೃಷಿ ಮಾಡಬಹುದು ಅಂತ ಹೇಳಿ ನಾನು ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೂ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕೇಳಿದಿರಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ಟರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 crore ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಬ್ಯಾಂಕ್ ಪಾಸ್ ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 rupees ಅವರವರ ಬ್ಯಾಂಕ್ ಅಕೌಂಟ್ ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 rupees ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.